ದಿನ ಮಂಕಾಗುತ್ತೆ ಅಂತಾರಲ್ಲ ಹಾಗೆ, ಅದೇ ಸೋತಾಗ ಕುಸಿದು ಹೋಗುವವನು ಬೆಳೆಯಲಾರ ಅಂದ್ರೆ, ಸೋತಾಗ ಪ್ರಯತ್ನ ಮಾಡ್ಬೇಕೇ ವಿನಃ ನಾನ್ ಸೋತೆ ಅಂತ ಕೈಚಲ್ಲಿ ಕೂತ್ರೆ ಯಾವ್ದು ಆಗೋದಿಲ್ಲ. ಭರವಸೆ ಅನ್ನೋದು ಇರ್ಬೇಕು. ಆಗ ಯಾವ್ದಾದ್ರು ಮಾಡ್ಲಿಕ್ಕೆ ಪ್ರಯತ್ನ, ಭರವಸೆ, ಛಲ ಇದ್ರೆ ಆ ಸೋಲು ಕೂಡ ಗೆಲುವಾಗುತ್ತೆ. ಸೋಲೆ ಗೆಲುವಿನ ಮೆಟ್ಟಲು ಅಂತಿದೆ. ಹಾಗಾಗಿ ಸೋತೆ ಅಂತ ಕೂತ್ರೆ ಯಾರು ಮುಂದುವರಿಯಕ್ಕಾಗೋದಿಲ್ಲ. ಪ್ರಯತ್ನ ಮಾಡಿ ಗೆಲ್ಲಲಿಕ್ಕೆ ಪ್ರಯತ್ನಿಸ್ಬೇಕು ಅಂತ ಹೇಳ್ತೀನಿ ಮೇಡಮ್. ಖಂಡಿತ, ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರಾ ಶಾಂತಿನಿ ಅವರೇ, ಧನ್ಯವಾದ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಶ್ರೋತೃಗಳೇ, ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಗದಿರಲಿ ಅಂತ ಹೇಳೋದುಂಟು ಕೂಡ. ತುಂಬಾ ಅಹಂ ಪಡೋದು ಉಂಟು, ನನ್ ಬಿಟ್ರೆ ಇಲ್ಲ, ನಾನೇ ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಅಹಮಿಕೆ ಇದೆಯಲ್ಲ, ಅದು ಯಾರಲ್ಲೂ ಬರಬಾರ್ದು. ಗೆಲುವು ನೆತ್ತಿಗೇರಬಾರ್ದು ಅಂತ ಹೇಳ್ತಾರೆ. ವಿನಯವಂತಿಕೆ ಇರಬೇಕು. ಏನೇ ನಾವು ಗೆದ್ದು ಮುಂದುವರೆದ್ರೂ ಕೂಡ ಈ ಸಣ್ಣ ಮಗುವಿನ ತರ ಇರಬೇಕು ಮನಸ್ಸು. ಅಂದ್ರೆ ಇನ್ನೂ ಕಲಿಬೇಕು, ಇನ್ನೂ ನಾನು ಅಚೀವ್ ಮಾಡೋದಿದೆ, ಈ ರೀತಿ ಮನಸ್ಸಿದ್ರೆ ಅವರು ಬೆಳೀತಾ ಹೋಗ್ತಾರೆ. ಹಾಗಾಗಿ ಗೆದ್ದಾಗ ಅಹಂ ಪಡದೆ, ಸೋತಾಗ ಕೂಡ ಕುಸ್ತು ಹೋಗಬಾರ್ದು. ನಮ್ಗೆ ಇದೊಂದೇ ಚಾನ್ಸ್ ಅಲ್ಲ, ಮತ್ತೆ ಮತ್ತೆ ನಾನು ಮರಳಿ ಯತ್ನವ ಮಾಡು ಅಂತ ಮುಂದೆ ಬರ್ತೀನಿ ಅನ್ನೋ ಒಂದು ಪ್ರಯತ್ನ ಸೋತವ್ರಿಗೂ ಕೂಡ ಇರಬೇಕು. ಒಂದು ಒಳ್ಳೆಯ ಗಾದೆ ಮಾತು ಇತ್ತು. ಸಾಕಷ್ಟು ಜನ ಭಾಗವಹಿಸಿದ್ರಿ, ಕೆಲವರಿಗೆ ಸರಿಯಾದ ಉತ್ತರ ಸಿಕ್ಕಿದೆ, ಕೆಲವರು ಪ್ರಯತ್ನ ಪಟ್ಟಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದುವರೆಗೆ ಪದ ಸಂಪದ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಎಚ್ ಮೋಹನಾಕ್ಷಿ, ತಾಂತ್ರಿಕ ಸಹಕಾರ ಡಿ ಅರವಿಂದನ್ ಹಾಗೂ ನಾಗರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಅಭಿನಂದನೆಗಳು. ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ನಿಂದ. ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಫಲ ಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿಯಲ್ಲಿ ಜೇನುಗಾರಿಕೆಯನ್ನು ಪ್ರೋತ್ಸಾಹಿಸುವಲ್ಲಿ ಇಲಾಖೆಯ ಯೋಜನೆಗಳು, ಈ ಕುರಿತು ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಗೋರಾ ರವಿಶಂಕರ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172-296-775. ವನ್ಯಜೀವಿಗಳು ವನದೇವತೆಯ ಆಭರಣಗಳು. ಮಾನವ ಕುಲದ ಅಳಿವು ಉಳಿವು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಡಗಿದೆ. ಪರಿಸರ ಸಮತೋಲನವನ್ನು ಕಾಪಾಡಲು ಕ್ಷೀಣಿಸುತ್ತಿರುವ ವನ್ಯಜೀವಿಗಳನ್ನು ರಕ್ಷಿಸೋಣ. ಈ ವನ್ಯಜೀವಿ ಸಪ್ತಾಹ ಕರ್ನಾಟಕ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸುಸ್ಥಿರ ಪರಿಸರಕ್ಕಾಗಿ ಪ್ರಮುಖ ಜೀವಿಗಳ ಪುನರುತ್ಥಾನದತ್ತ ಹೆಜ್ಜೆ ಹಾಕೋಣ. 68ನೇ ವನ್ಯಜೀವಿ ಸಪ್ತಾಹ ಅಕ್ಟೋಬರ್ 2 ಅಕ್ಟೋಬರ್ 8. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ಮಾಡಿ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಜೇನು ಕೃಷಿಗೆ ಪೂರಕವಾದಂತಹ ಮಾಹಿತಿಗಳನ್ನು ಪ್ರಸಾರ ಮಾಡ್ತೇವೆ. ಈ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರು. ಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಕೃಷಿಕರು ಈ ಜೇನು ಕೃಷಿಯನ್ನ ಮಾಡೋದ್ರಿಂದ ಯಾವ ರೀತಿ ಆರ್ಥಿಕವಾಗಿ ಲಾಭವನ್ನು ಮಾಡ್ಕೊಳ್ಬಹುದು? ಈ ಜೇನು ಅಂತಂದಾಗ ಸಹಜವಾಗಿ ಒಂದ್ ರೀತಿ ಭಯ ಎಲ್ಲರನ್ನೂ ಕಾಡುತ್ತೆ, ಯಾಕೆಂದ್ರೆ ಹುಳ ಅದು ಚುಚ್ಚುತ್ತೆ ಅಥವಾ ಕಡಿಯುತ್ತೆ, ಇದರಿಂದ ತುಂಬಾ ನಮ್ಗೆ ತೊಂದರೆ ಆಗುತ್ತೆ, ಎಷ್ಟೋ ಸಂದರ್ಭದಲ್ಲಿ ಪ್ರಾಣಾಪಾಯಗಳಾಗಿರೋದು ಕೂಡ ಉಂಟು. ಇಂತಹ ಸಂದರ್ಭದಲ್ಲಿ ಜೇನು ಕೃಷಿಯ ಪ್ರಾಮುಖ್ಯತೆ ಹೇಗೆ ಅಂತ ತಿಳಿಸ್ಕೊಡಿ ಸರ್. ಇದು ಜೇನು ಕೃಷಿಯನ್ನ ಎಲ್ಲಾ ಪ್ರದೇಶಗಳಲ್ಲಿ ಎಲ್ಲಾ ರೈತರು ಸಹ ಕೈಗೊಳ್ಳಬಹುದು. ಉದಾಹರಣೆಗೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ಮಹಿಳೆಯರು, ಅಂಗವಿಕಲರು, ಕೃಷಿ ಕಾರ್ಮಿಕರು ಎಲ್ಲರೂ ಸಹ ಇದನ್ನ ಉಪಕಸುಬಾಗಿಯೂ ಸಹ ಮಾಡಬಹುದು ಅಥವಾ ಮುಖ್ಯ ಕಸುಬಾಗಿಯೂ ಸಹ ಮಾಡಬಹುದು. ಈ ಜೇನು ಕೃಷಿಗೆ ಬಂಡವಾಳ ಕಡಿಮೆ ಸಾಕು, ಆಮೇಲೆ ಇದು ಲಾಭದಾಯಕವಾದಂತಹ ಒಂದು ಉದ್ಯಮ, ಆಮೇಲೆ ಇದರಲ್ಲಿ ನಷ್ಟ ಆಗದಂಥದ್ದು ಕಡಿಮೆ, ಆಮೇಲೆ ಇದಕ್ಕೆ ಪ್ರತ್ಯೇಕವಾಗಿ ಜಮೀನು ಬೇಕು ಅಂತಿಲ್ಲ, ಆಮೇಲೆ ನೀರು ಬೇಕು ಅಂತಿಲ್ಲ, ವಿದ್ಯುತ್ ಶಕ್ತಿನೂ ಬೇಕಾಗಿಲ್ಲ. ಆಮೇಲೆ ಯಾವುದೇ ಬೆಳೆ ಇರಲಿ, ತೋಟಗಾರಿಕೆ ಇರಲಿ, ಕೃಷಿ ಇರಲಿ ಅಥವಾ ಪಶುಪಾಲನೆ ಮಾಡ್ತಾ ಇರಲಿ, ಸಮ್ಮಿಶ್ರ ಬೆಳೆ ಯಾವುದೇ ಇದ್ರೂ ಸಹ ಇರೋ ಸಂಪನ್ಮೂಲ ಉಪಯೋಗಿಸ್ಕೊಂಡು ಇದನ್ನ ಮಾಡಬಹುದು ಜೇನು ಕೃಷಿಯನ್ನ. ಏನಂದ್ರೆ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಪರಾಗ ಆಯ್ತು, ಮಕರಂದ ಆಯ್ತು, ಇದನ್ನ ಬಳಸ್ಕೊಂಡು ಜೇನು ಉತ್ಪಾದನೆ ಮಾಡ್ತವೆ ಹುಳುಗಳು, ಕೃಷಿಕರಿಗೆ ಲಾಭನೂ ಸಹ ಕೊಡುತ್ತೆ. ಆಮೇಲೆ ಇದೊಂದು ತಾಂತ್ರಿಕತೆ ಸುಲಭವಾಗಿರುತ್ತೆ, ಸ್ಕಿಲ್ಡೇನೆ, ಬಟ್ ಆಸಕ್ತಿಯಿಂದ ಕಲ್ತ್ಕೊಂಡ್ರೆ ಇದನ್ನ ಮಾಡಬಹುದು. ಆಮೇಲೆ ಜೇನುತುಪ್ಪ ಇದೆಯಲ್ಲ, ಇದು ಔಷಧಿ ಗುಣನೂ ಹೊಂದಿದೆ. ಇದರಲ್ಲಿ ಅನೇಕ ವಿಟಮಿನ್ಗಳು ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಸುಕ್ರೋಸ್ ಇರುತ್ತೆ, ಇದು ಆರೋಗ್ಯ ವರ್ಧನೆ ಮಾಡುತ್ತೆ. ಅನಂತರ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ನಮ್ಮಲ್ಲಿ. ಆಮೇಲೆ ಜೇನು ಕೃಷಿ ಮಾಡ್ತಾ ಇತರೆ ಉತ್ಪನ್ನಗಳು ಸಿಗುತ್ತೆ. ಈಗ ಉದಾಹರಣೆಗೆ ಮೇಣ ಆಯಿತು, ಜೇನಿನ ಅಂಟು, ಆಮೇಲೆ ಜೇನಿನ ವಿಷ, ಪರಾಗ, ಆಮೇಲೆ ರಾಜಶಾಹಿ ರಸ ಅಂತ, ಇವು ಸಹ ರೈತರಿಗೆ ಲಾಭನ ತಂದುಕೊಡ್ತವೆ. ಇಷ್ಟು ನೇರವಾಗಿ ಬರುವಂತಹ ಉಪಯೋಗಗಳು. ಆಮೇಲೆ ಈ ಪರೋಕ್ಷವಾಗಿ ಬೆಳೆಗಳ ಇಳುವರಿನೂ ಸಹ ಜಾಸ್ತಿ ಮಾಡುತ್ತೆ. ಉತ್ತಮವಾದ ಬೆಳೆನೂ ತಗೋಬಹುದು, ಆಮೇಲೆ ಅಧಿಕ ಇಳುವರಿನೂ ತಗೋಬಹುದು, ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳು ಎಲ್ಲರದು. ಆಮೇಲೆ ಇದೊಂಥರ ಪರಿಸರ ಸ್ನೇಹಿ ಚಟುವಟಿಕೆ, ಪರಿಸರ ಚೆನ್ನಾಗಿರುತ್ತೆ. ಆನಂತರ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭನ ಗಳಿಸ್ಕೋಬಹುದು, ಆಮೇಲೆ ಹೆಚ್ಚು ಉದ್ಯೋಗಾವಕಾಶನೂ ಸೃಷ್ಟಿ ಮಾಡುತ್ತೆ. ಇದು ಜೇನು ಕೃಷಿಯ ಒಂದು ಪ್ರಾಮುಖ್ಯತೆ ಆಯ್ತು ಸರ್. ಇಷ್ಟು ವಿಚಾರಗಳು ಜೇನಿನ ಪ್ರಾಮುಖ್ಯತೆಗೆ ಪೂರಕವಾದಂತಹ ವಿಚಾರ ಆಯ್ತು. ಇನ್ನು ಜೇನು ಹುಳು ಇದೆಯಲ್ಲ, ಅದು ಯಾವ ರೀತಿ ಗೂಡನ ರಚನೆಯನ್ನ ಮಾಡ್ಕೊಳ್ಳುತ್ತೆ, ಈ ಪ್ರಕ್ರಿಯೆ ಹೇಗಿದೆ ಅಂತ ತಿಳಿಸ್ಕೊಡಿ. ಜೇನು ಹುಳ ಇದೆಯಲ್ಲ, ಇದು ಕೀಟ, ಇದು ಸಂಘಜೀವಿ ಆಯ್ತಾ, ಇರುವೆಗಳು ಇದ್ದಂಗೆ, ಆಮೇಲೆ ಗೆದ್ಲು ಹುಳ ಇದ್ದಂಗೆ, ಅದೇ ತರ ಇದು ಒಂದು ಸಂಘಜೀವಿ. ಇದರಲ್ಲಿ ಜಾತಿ ಮತ್ತೆ ವಯಸ್ಸಿಗೆ ಅನುಗುಣವಾಗಿ ಈ ಹುಳುಗಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿರತರಾಗಿರ್ತವೆ. ಮೂರು ತರ ಹುಳುಗಳಿರ್ತವೆ ಒಂದು ಕುಟುಂಬದಲ್ಲಿ, ಜೇನು ಕುಟುಂಬದಲ್ಲಿ. ಮೊದಲನೇದಾಗಿ ರಾಣಿ ಹುಳು, ಎರಡನೇದಾಗಿ ಕೆಲಸಗಾರ ಹುಳು, ಆಮೇಲೆ ಇನ್ನೊಂದು ಗಂಡು ನೊಣ ಅಂತ. ಈ ರಾಣಿ ಹುಳು ಇದೆಯಲ್ಲ, ಇದು ಪ್ರತಿದಿನ ಮೊಟ್ಟೆ ಇಡ್ತಾ ಹೋಗುತ್ತೆ, ಹುಳುಗಳ ಸಂಖ್ಯೆನ ಜಾಸ್ತಿ ಮಾಡೋ ಅದು ಒಂದು ಕೆಲಸ ಆದ್ರದ್ದು. ಆಮೇಲೆ ತನ್ನ ದೇಹದ ಗ್ರಂಥಿಗಳಿಂದ ಒಂಥರ ರಾಸಾಯನಿಕ ಇದು ಮಾಡಿ ಸ್ರವಿಸ್ಬಿಟ್ಟು ಎಲ್ಲ ಕಾಲೋನಿಲಿ ಏನು ಕೆಲಸ ಇದೆ ಎಲ್ಲ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗ್ಬೇಕು, ಆ ಥರ ಅದು ರಾಣಿ ಹುಳು ನೋಡ್ಕೊಳ್ಳುತ್ತೆ. ಇದು ಹೆಂಗೆ ಗುರ್ಸೋದು ಅಂದರೆ ಅದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ ರಾಣಿ ಹುಳ, ಆಮೇಲೆ ಹೊಟ್ಟೆ ಬದಿ ಚೂಪಾಗಿರುತ್ತೆ ತುದಿಯಲ್ಲಿ, ಆಮೇಲೆ ರೆಕ್ಕೆಗಳಿದೆಯಲ್ಲ ಹೊಟ್ಟೆನ ಪೂರ್ತಿ ಮುಚ್ಚಿರಲ್ಲ, ಅರ್ಧ ಮುಚ್ಚಿರುತ್ತೆ. ಆಮೇಲೆ ಇದೊಂದು 2-3 ವರ್ಷ ಇರುತ್ತೆ ರಾಣಿ ಹುಳು, ಒಂದು ಹುಳು ರಾಣಿ ಹುಳು. ಆಮೇಲೆ ಇದು ಗಂಡು ಹುಳು ಇದೆಯಲ್ಲ, ಇದು ಮಧ್ಯಮ ಗಾತ್ರದ್ದಿರುತ್ತೆ, ರಾಣಿಗಿಂತ ಸ್ವಲ್ಪ ಚಿಕ್ಕದಿರುತ್ತೆ, ಹೊಟ್ಟೆ ತುದಿ ಮೊಂಡಿರುತ್ತೆ. ಅನಂತರ ಜೇನು ಕುಟುಂಬ ವಿಭಜನೆ ಸಮಯದಲ್ಲಿ ಇದು ಗಂಡು ಹುಳು ಉತ್ಪತ್ತಿ ಆಗುತ್ತೆ, ರಾಣಿ ಹುಳು ಗರ್ಭಧಾರಣೆ ಆಗುತ್ತಲ್ಲ, ಆನಂತರ ಈ ಗಂಡು ಹುಳುಗಳು ಸ್ವಾಭಾವಿಕವಾಗಿ ಸತ್ತೋಗ್ತವೆ ಒಂದು, ಇಲ್ಲ ಅಂತಂದ್ರೆ ಕೆಲಸಗಾರ ನೊಣಗಳು ಏನಿದಾವಲ್ಲ ಆ ಗಂಡು ಹುಳನ್ನ ಸಾಯಿಸ್ಬಿಟ್ಟು ಹೊರಗಾಕ್ಬಿಡ್ತವೆ, ಅಷ್ಟೇ ಕೆಲಸ ಗಂಡು ಹುಳದ್ದು. ಆಮೇಲೆ ಕೆಲಸಗಾರರ ಹುಳು ಇದೆಯಲ್ಲ, ಇದು ಚಿಕ್ಕದಿರುತ್ತೆ ಗಾತ್ರದಲ್ಲಿ, ಇವೆರಡಕ್ಕಿಂತ ಚಿಕ್ಕದಿರುತ್ತೆ, ಹೊಟ್ಟೆ ತುದಿ ಚೂಪಾಗಿರುತ್ತೆ, ಆಮೇಲೆ ತುದಿಯಲ್ಲಿ ಮುಳ್ಳಿರುತ್ತೆ, ಚುಚ್ಚೋದನ್ನ ಏನ್ ಕಚ್ಚುತ್ತೆ ಅದು ಆ ಮುಳ್ಳಿಂದಾನೆ ಕಚ್ಚುವಂಥದ್ದು. ಇದು ಹೊಟ್ಟೆನ ಪೂರ್ತಿ ಮುಚ್ಕೊಂಡಿರುತ್ತೆ, ಅದೇ ವ್ಯತ್ಯಾಸ ರಾಣಿಗೂ ಇದಕ್ಕೂ. ಆನಂತರ ಬಾಯಿ ಮತ್ತೆ ಕಾಲು ಅದು ಮಾರ್ಪಾಡಾಗಿರುತ್ತೆ. ಏತಕ್ಕೆ ಅಂತಂದ್ರೆ ಇದು ಮಕರಂದನ ಮತ್ತೆ ಪರಾಗನ ಅದು ಸಂಗ್ರಹಣೆ ಮಾಡ್ಕೊಂಡು ಬರೋಕ್ಕೋಸ್ಕರ ಅದನ್ನ ಮಾರ್ಪಾಡು ಆಗಿರುತ್ತೆ. ಆಮೇಲೆ ವಯಸ್ಸಿಗೆ ಅನುಗುಣವಾಗಿ ಈ ಕೆಲಸಗಾರ ನೊಣಗಳು ಬೇರೆ ಬೇರೆ ಕೆಲಸ ಮಾಡ್ಕೊಂತವೆ. ಈ ಗೂಡಲ್ಲಿ ಎರಿ ಕಟ್ಟೋದು, ಅದೇ ವ್ಯಾಕ್ಸ್ ಕೋಂಬ್ ಇದೆಯಲ್ಲ ಅದು ಅದು ಕಟ್ಟಂತದ್ದು, ಆಮೇಲೆ ಗೂಡಿನ ಸ್ವಚ್ಛತೆ ಮಾಡಂತದ್ದು, ಆನಂತರ ಆಹಾರ ತಿನ್ಸೋದು ಬೇರೆ ಮರಿಗಳಿಗೆ ಇವಕ್ಕೆಲ್ಲ ರಾಣಿಗೆ, ಅನಂತರ ನೀರು ಪರಾಗ ಮತ್ತೆ ಮಕರಂದನ್ನ ಬೇರೆ ಕಡೆಗೆ ಹೋಗಿ ಸಂಗ್ರಹಣೆ ಮಾಡ್ಕೊಂಡು ಬರುವಂತದ್ದು ಇದು ಕೆಲಸಗಾರನ. ಆಮೇಲೆ ಜೊತೆಗೆ ಗೂಡಿನ ರಕ್ಷಣೆ ಮಾಡಂತದ್ದು, ರಕ್ಷಣೆ ಮಾಡಕ್ಕೆ ಅಂತಾನೆ ಕೆಲವೊಂದು ಇರ್ತವೆ ಕೆಲಸಗಾರ ಹುಳುಗಳು. ಅನಂತರ ಹೊಸ ಜಾಗಕ್ಕೆ ಹೋಗಿ ಆಹಾರ ಹುಡ್ಕೊಂಡ್ಬರೋದು, ಏನಂತಂದ್ರೆ 1-1.5 kilometers ಸುತ್ತಳತೆ ವ್ಯಾಪ್ತಿಯಲ್ಲಿ ಅವು ಆಹಾರನ ಹುಡ್ಕೊಂಡು ಬರ್ತವೆ. ಇವು ಕೆಲಸಗಾರ ನೊಣಗಳಿದಾವಲ್ಲ, 45-85 days ಅವು ಜೀವಿತಾವಧಿ ಅಷ್ಟಿರ್ತವೆ. ಅನಂತರ ಎರಿಗಳ ರಚನೆ ಮೇಣದಿಂದ ಆಗಿರುತ್ತೆ. ಒಂದು ಎರಿ ಇರುತ್ತಲ್ಲ ಅದರಲ್ಲಿ ಎರಡೂ ಬದಿ ಷಡ್ಭುಜ ಆಕೃತಿಯಲ್ಲಿ ಇರುತ್ತೆ, ಅದು ನೋಡಿದ್ರೆ ಗೊತ್ತಾಗುತ್ತೆ, ಹೆಕ್ಸಗನ್ ಶೇಪ್ ಅಲ್ಲಿ ಇರುತ್ತೆ ಕಣಗಳು. ಆ ಎರಿ ಮೇಲ್ಭಾಗದಲ್ಲಿ ಜೇನಿನ ಸಂಗ್ರಹಣೆ ಆಗುತ್ತೆ, ಆಮೇಲೆ ಪರಾಗದ ಸಂಗ್ರಹಣೆ ಆಗುತ್ತೆ. ಅಲ್ಲಿ ಉಳಿದ ಹೆಚ್ಚಿನ ಭಾಗದಲ್ಲಿ ಮೊಟ್ಟೆ ಇರುತ್ತೆ, ಮರಿ ಇರುತ್ತೆ, ಆಮೇಲೆ ಕೋಶಾವಸ್ಥೆಯಲ್ಲಿರುವಂತಹ ಹುಳುಗಳು ಸಹ ಇರ್ತವೆ. ಆಮೇಲೆ ಹೊಸ ರಾಣಿ ಬೆಳೆಸೋ ಸಮಯದಲ್ಲಿ ಒಂಥರ ಕಡಲೆಕಾಯಿ ಆಕಾರದಲ್ಲಿ ರಾಣಿ ಕಳಗಳಿರ್ತವೆ, ಅದರಿಂದ ರಾಣಿ ಹುಳು ಬರುವಂತದ್ದು. ಅದು ಎರಿಗಳ ಕೆಳಭಾಗದಲ್ಲಿರುತ್ತೆ. ಜೇನುನೊಣದಲ್ಲಿ ಬೇರೆ ಬೇರೆ ಟೈಪ್ ಇದಾವೆ, ಈಗ ಹೇಳಿದ್ರಲ್ಲ ಅದು ಕಚ್ಚುತ್ತೆ ಹಂಗೆ, ಅವೆಲ್ಲ ಸ್ವಲ್ಪ ಅಪಾಯಕಾರಿ. ಹೆಜ್ಜೇನಾಯ್ತು, ಕೋಲ್ ಜೇನು ಅಂತಿದೆ, ತುಡುವೆ ಜೇನು ಅಂತಿದೆ, ಆಮೇಲೆ ಯುರೋಪಿಯನ್ ಜೇನು ಅಂತಿದೆ, ಆಮೇಲೆ ಮುಜೆಂಟೆ ಜೇನು ಅಂತಿದೆ. ಇದರಲ್ಲಿ ನಾವು ಮುಖ್ಯವಾಗಿ ತುಡುವೆ ಜೇನು ಅದು ಲೋಕಲ್ ಆಗಿರುವಂತದ್ದು, ಅದನ್ನ ಮತ್ತೆ ಯುರೋಪಿಯನ್ ತಳಿ ಅದನ್ನ ನಾವು ಸಾಕಾಣಿಕೆ ಮಾಡೋದಕ್ಕೆ ಯೋಗ್ಯವಾಗಿರುವಂತದ್ದು. ಇದಿಷ್ಟು ಒಂದು ಜೇನು ಹುಳ ಯಾವ ರೀತಿ ತನ್ನ ಗೂಡನ್ನ ರಚನೆ ಮಾಡ್ಕೊಳ್ಳುತ್ತೆ, ಇದರ ಪ್ರಕ್ರಿಯೆ ಹೇಗಿರುತ್ತೆ, ಮತ್ತೆ ಸಲ್ಲದಕ್ಕೆ ಈ ರಾಣಿ ಜೇನುನ ಜೀವಿತಾವಧಿ ಎಷ್ಟು, ಸೈನಿಕ ಹುಳುವಿನ ಜೀವಿತಾವಧಿ ಎಷ್ಟು, ಹಾಗೆ ಗಂಡು ಜೇನುನೊಣದ ಜೀವಿತಾವಧಿ, ಒಟ್ಟಾರೆ ಇದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಈಗ ನಮ್ಮ ರೈತ ಬಾಂಧವರು ನಾನೀಗ ಹೊಸದಾಗಿ ಜೇನು ಕೃಷಿಯನ್ನ ಪ್ರಾರಂಭ ಮಾಡಬೇಕು ಅನ್ನೋದಾದ್ರೆ ಇದನ್ನ ಪ್ರಾರಂಭ ಮಾಡೋದು ಹೇಗೆ? ಮೊದ್ಲಿಗೆ ನಮ್ಗೆ ಅದೇ ಗೊತ್ತಿರಲ್ಲ, ಅದನ್ನ ತಿಳ್ಕೊಬೇಕಾಗತ್ತೆ. ಮೊದ್ಲು ಜೇನು ಕುಟುಂಬಗಳ ಸ್ವಭಾವ ಮತ್ತೆ ಅವ್ರದ್ದು ಜೀವನ ಕ್ರಮ ಅವನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಆಮೇಲೆ ಕೆಲವೊಂದು ಉಪಕರಣಗಳು ಬೇಕಾಗತ್ತೆ, ಅದು ಯಾವ್ದ್ಯಾವ್ದು ಅಂತ ತಿಳ್ಕೊಬೇಕು. ಆಮೇಲೆ ಉಪಯುಕ್ತ ಸಸ್ಯಗಳು, ಸಸ್ಯ ಸಂಪನ್ಮೂಲ ಯಾವ್ದ್ಯಾವ್ದಿದೆ ನಮ್ಮ ಸುತ್ತಮುತ್ತ, ಇದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಜೇನು ಕೃಷಿಯನ್ನ ಸರಾಗವಾಗಿ ಮಾಡ್ಕೊಂಡು ಹೋಗ್ಬೋದು. ಅವಾಗ್ಲೇ ಹೇಳಿದ್ನಲ್ಲ, 1-1.5 kilometers ಸುತ್ತಳತೆಯಲ್ಲಿ ಆಹಾರ ಒದಗಿಸುವಂತಹ ಸಸ್ಯ ಸಂಪತ್ತು ಇರಬೇಕಾಗುತ್ತೆ. ಸಲಕರಣೆಗಳಿದೆಯಲ್ಲ, ಇದು ಜೇನು ಪೆಟ್ಟಿಗೆ ಬೇಕಾಗತ್ತೆ. ಆಮೇಲೆ ರಾಣಿಗೆ ತಡೆಗೇಟು ಅಂತ ಇರುತ್ತೆ, ರಾಣಿ ಹೊರಗಡೆ ಹೋಗದಿದ್ದಂಗೆ, ಅದು ಒಂದು ಬೇಕಾಗತ್ತೆ. ಆಮೇಲೆ ಹೊಗೆ ತಿದಿ ಅಂತ ಇರುತ್ತೆ, ಹೊಗೆ ಇದ್ ಮಾಡ್ಬಿಟ್ಟು ಹುಳನ್ನ ಆ ಕಡೆ ಈ ಕಡೆ ಮಾಡಿ ಇದ್ ಮಾಡುವಂಥದ್ದು. ಆಮೇಲೆ ಮಾಸ್ಕ್ ಅದು ಬೇಕಾಗತ್ತೆ. ಆಮೇಲೆ ಹೈವ್ ಟೂಲ್ ಅಂತ ಇರುತ್ತೆ, ಅದು ಬೇಕಾಗತ್ತೆ. ಆನಂತರ ಜೇನು ತುಪ್ಪ ತೆಗೆಯೋದಕ್ಕೆ ಒಂದು ಯಂತ್ರ ಇರುತ್ತೆ, ಹನಿ ಎಕ್ಸ್ಟ್ರಾಕ್ಟರ್ ಅಂತ, ಅದು ಬೇಕಾಗತ್ತೆ. ಈಗ ಸ್ವಾಭಾವಿಕವಾಗಿನೂ ಇರುತ್ತೆ ಜೇನು ಹುಳು ಕಾಡಲ್ಲಿ ಅಥವಾ ಜಮೀನಲ್ಲಿ, ವಾಸಸ್ಥಳದಲ್ಲಿ ಇರುತ್ತೆ, ಮರದ ಪೊಟರೆಯಲ್ಲಿ ಇರುತ್ತೆ, ಆಮೇಲೆ ಹುತ್ತದಲ್ಲಿರುತ್ತೆ. ಇದರಿಂದ ಪೆಟ್ಟಿಗೆಗೆ ನಾವು ತುಂಬಿಸ್ಬೇಕು ಜೇನನ್ನ, ಅದನ್ನ ನೋಡಿ ಕಲ್ತ್ಕೋಬೇಕು. ಅಥವಾ ಈ ಪೆಟ್ಟಿಗೆ ಮಾರೋರು ಇರ್ತಾರೆ, ಪೆಟ್ಟಿಗೆ ಕುಟುಂಬ ಸಮೇತ ರೈತರಾಯ್ತು ಬೇರೆ ಇವರು, ಅವರಿಂದನೂ ಸಹ ಖರೀದಿ ಸಹ ಮಾಡ್ಕೋಬಹುದು. ಇದು ಜೇನು ಹುಳನ್ನ ಇದ್ ಮಾಡ್ಬೇಕಂದ್ರೆ ಬೆಳಗಿನ ಎಳೆ ಬಿಸಿಲಲ್ಲಿ ಐಡೆಂಟಿಫೈ ಮಾಡ್ಬೋದು, ಚಟುವಟಿಕೆಯಿಂದ ಇರ್ತವೆ, ಗೂಡಿಂದ ಹೊರಗೆ ಹೋಗೋದು ಹೊರಗೆ ಬರೋದು ಎಲ್ಲ, ಆ ಟೈಮಲ್ಲಿ ಅದನ್ನ ಪತ್ತೆ ಮಾಡ್ಕೋಬಹುದು ಎಲ್ಲಿದೆ ಜೇನು ಹುಳ ಅಂತ ಹೇಳಿ. ಅಲ್ಲಿಂದ ಎರಿಗಳನ್ನು ಒಂದೊಂದಾಗಿ ತೆಗ್ದ್ಬಿಟ್ಟು ಅದನ್ನ ಕತ್ತರಿಸ್ಬಿಟ್ಟು ಪೆಟ್ಟಿಗೆ ಒಳಗೆ ಇಟ್ಟು ಅದು ಬಾಳೆ ನಾರಿಯಿಂದ ಕಟ್ಟುವಂಥದ್ದು. ಪ್ರಾಯೋಗಿಕವಾಗಿ ಮಾಡಿದಾಗ ಇವೆಲ್ಲ ಅರ್ಥ ಆಗ್ತವೆ. ಆಮೇಲೆ ರಾಣಿ ನೊಣದ ಸಮೇತ ಎಲ್ಲಾ ನೊಣಗಳು ಅಲ್ಲಿ ನಾವು ವರ್ಗಾಯಿಸ್ಬೇಕು. ಆಮೇಲೆ ರಾಣಿ ತಡೆಗೇಟ್ ಹಾಕ್ಬಿಟ್ಟು ಪೆಟ್ಟಿಗೆಗೆ ಅದನ್ನ ಅದೇ ಸ್ಥಳದಲ್ಲಿ ಇಡಬೇಕು, ಬೆಳಿಗ್ಗೆ ಮಾಡಿ ಸಾಯಂಕಾಲದವರೆಗೆ ಇಡಬೇಕು. ಸಾಯಂಕಾಲ ಆದ್ಮೇಲೆ ಅದನ್ನ ನಮ್ಗೆ ಬೇಕಾದ ಸ್ಥಳಕ್ಕೆ ನಾವು ತಗೊಂಡು ಹೋಗ್ಬೋದು. ಆಮೇಲೆ ಹೊಸ ಸ್ಥಳಕ್ಕೆ ತಂದಾಗ ಒಂದು ವಾರದವರೆಗೆ ಅದಕ್ಕೆ ನಾವು ಸಕ್ಕರೆ ಪಾಕನ ಕೊಡ್ಬೇಕಾಗತ್ತೆ. ಆಹಾರ ಇಲ್ಲದೆ ಒಂದ್ ವಾರ ಅವಕ್ಕೆ ಅಡ್ಜಸ್ಟ್ ಆಗೋವರೆಗೆ ಸಕ್ಕರೆ ಪಾಕನ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಜನ ಕೃಷಿಯನ್ನ ಪ್ರಾರಂಭ ಮಾಡುವಂತಹ ವಿಚಾರಗಳು, ಯಾವುದೇ ಒಂದು ನಾವು ಕೃಷಿ ಚಟುವಟಿಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ ಹೊರಟಾಗ ನಿರ್ವಹಣೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ಜೇನು ಕೃಷಿಯನ್ನ ಕೈಗೊಳ್ಳಬೇಕು ಅಂತೇಳಿ ಹೊರಟಾಗ ಅಥವಾ ಕೈಗೊಂಡಿದ್ದಾರೆ ಅಂತಂತಂದಾಗ ಅದನ್ನ ನಿರ್ವಹಣೆ ಮಾಡುವಂತಹ ಕ್ರಮ ಹೇಗೆ? ಮೂರು ಕಾಲ ಅಂದ್ರೆ ಸೀಸನ್ ಅಂತ ನಾವು ಇದ್ ಮಾಡ್ಕೋಬೇಕು. ಒಂದು ಅಭಾವ ಕಾಲ, ಇದು ಜೂನ್ ಇಂದ ಸೆಪ್ಟೆಂಬರ್ ವರೆಗೆ. ಇನ್ನೊಂದು ವಂಶಾಭಿವೃದ್ಧಿ ಕಾಲ, ಅದು ನವೆಂಬರಿಂದ ಫೆಬ್ರವರಿಗೆ, ಅಂದರೆ ಈ ಟೈಮಲ್ಲಿ ಅವು ಹೂವಿಂದ ಆಹಾರ ಸಂಗ್ರಹಣೆ ಮಾಡ್ತವೆ. ಅನಂತರ ಮೂರನೇದು ಜೇನು ಸುಗ್ಗಿ ಕಾಲ ಅಂತ ಹೇಳಿ, ಮಾರ್ಚ್ ಇಂದ ಮೇ ವರೆಗೆ ಇಲ್ಲಿ ಅದೇನು ಸಂಗ್ರಹಣೆ ಮಾಡ್ಕೊಂಡ್ ಬಂದಿರ್ತಾವಲ್ಲ ಅದನ್ನು ಜೇನಾಗಿ ಪರಿವರ್ತನೆ ಮಾಡ್ತವೆ. ನಾವು ನಿರ್ವಹಣೆ ಅಂತಂದ್ರೆ ಕನಿಷ್ಠ ವಾರಕ್ಕೆ ಒಂದ್ಸಲನಾದರೂ ನಾವು ಅದನ್ನ ಪರೀಕ್ಷೆ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಕೆಳಗಡೆ ಹಲಗೆ ಇರುತ್ತಲ್ಲ ಅದನ್ನ ನಾವು 10-12 ದಿನಕ್ಕೊಂದ್ಸಲ ಸ್ವಚ್ಛತೆ ಮಾಡ್ಬೇಕು. ಆಮೇಲೆ ಹುಳುಗಳ ಸಂಖ್ಯೆ ಜಾಸ್ತಿ ಆದಂತೆ ನಾವು ಮೇಣದ್ದು ಇದಿರುತ್ತಲ್ಲ ಏರಿ ಅದನ್ನ ಹಾಕ್ಬೇಕು, ಕೊಡ್ಬೇಕಲ್ಲಿ, ಚೌಕಟ್ಟನ್ನ ಇಡ್ಬೇಕಲ್ಲಿ. ಆಮೇಲೆ ಪೆಟ್ಟಿಗೆ ಪೂರ್ತಿ ತುಂಬಿದಾಗ ಅದೇ ಸುಗ್ಗಿ ಕಾಲದಲ್ಲಿ ತುಂಬುತ್ತದೆ, ಮೇಲ್ಭಾಗದಲ್ಲಿ ಮತ್ತೆ ಇಡ್ಬೋದು, ತುಪ್ಪದ ಕೋಣೆಯಲ್ಲಿ ಇಡ್ಬೇಕಾಗತ್ತೆ. ಆಮೇಲೆ 70% ಕಣಗಳು ಭರ್ತಿ ಆದಾಗ ತುಪ್ಪ ತೆಗೆಯೋದಕ್ಕೆ ಯೋಗ್ಯವಾಗಿರುತ್ತೆ. ಎರಿಗಳನ್ನ ಆ ಟೈಮಲ್ಲಿ ಒಂದೊಂದಾಗಿ ತೆಗ್ದ್ಬಿಟ್ಟು ಹುಳುಗಳನ್ನೆಲ್ಲ ಅಲ್ಲೇ ಕೊಡುವ ಬಿಟ್ಟು ನಿಧಾನಕ್ಕೆ ಯಂತ್ರ ಇರುತ್ತಲ್ಲ ಎಕ್ಸ್ಟ್ರಾಕ್ಟರ್ ಅದ್ರೊಳಗೆ ಇಟ್ಟು ತುಪ್ಪನ ನಾವು ಬೇರ್ಪಡಿಸ್ಬೋದು. ಆಮೇಲೆ ತುಪ್ಪ ಖಾಲಿ ಆದ್ಮೇಲೆ ಮತ್ತೆ ಅದೇ ಎರಿಗಳನ್ನ ಪುನಃ ಪೆಟ್ಟಿಗೆಗೆ ಇಡ್ಬೋದು. ಈ ತರ 15-20 ದಿನಕ್ಕೊಂದ್ಸಲ ನಾವು ಅದನ್ನ ತೆಗಿಬಹುದು. ಆಮೇಲೆ ಸುಗ್ಗಿ ನಂತರ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದು ಖಾಲಿ ಆಗುತ್ತಲ್ಲ ಏರಿ ಕೋಂಬು ಇರುತ್ತಲ್ಲ ಅದನ್ನ ತೆಗಿಬೇಕು ನಾವು. ಅನಂತರ ಆಹಾರ ಅಭಾವ ಆದಾಗ ಅವಾಗ್ಲೇ ಹೇಳಿದ್ನಲ್ಲ ಸಕ್ಕರೆ ಪಾಕ, ಅದು 1:1 ಅಂದ್ರೆ ಒಂದು ಪ್ರಮಾಣ ಸಕ್ಕರೆ ಇದ್ರೆ ಒಂದು ಪ್ರಮಾಣ ನೀರು ಹಾಕಿ ಅದನ್ನ ಕುದಿಸಿ ಆರಿಸಿ ಅದನ್ನ ಕೊಡ್ಬೇಕಾಗತ್ತೆ ಆಹಾರ ಅಭಾವ ಇರುವಂತ ಟೈಮಲ್ಲಿ. ಆಯ್ತಾ, ಅನಂತರ ರಾಣಿ ಇಲ್ಲ ಅಂತಂದ್ರೆ ಬೇರೆ ಕುಟುಂಬದಿಂದನೂ ರಾಣಿನ ತಗೊಂಡು ಅಲ್ಲಿ ಸೇರಿಸ್ಬೋದು ಒಂದು, ಇಲ್ಲ ಅಂತಂದ್ರೆ ರಾಣಿ ಇಲ್ದೇ ಇರೋ 2 ಕುಟುಂಬನೂ ಸೇರಿಸಿ ಇನ್ನೊಂದು ರಾಣಿ ಇರೋಂಥ ಕುಟುಂಬಕ್ಕೂ ಸಹ ಸೇರಿಸ್ಬೋದು, ಈ ತರನೂ ಮಾಡ್ಕೋಬಹುದು. ಈ ರೀತಿ ನಾವು ಜೇನನ್ನ ನಿರ್ವಹಣೆ ಮಾಡುವಂತಹ ಕ್ರಮ, ಯಾವುದೇ ಒಂದು ಬೆಳೆ ಆಗಿರ್ಬೋದು ಉತ್ಪನ್ನ ಆಗಿರ್ಬೋದು ಇಲ್ಲಿ ಸಹಜವಾಗಿ ಕಂಡು ಬರ್ತಕ್ಕಂಥದ್ದು ಕೀಟ ರೋಗಗಳ ಬಾಧೆ. ಅದೇ ರೀತಿ ಜೇನಿನಲ್ಲೂ ಕೂಡ ಅದಕ್ಕೇನಾದ್ರೂ ಕೀಟಗಳ ಬಾಧೆ ಇದೆಯಾ ಅಥವಾ ಪೀಡೆಗಳ ಬಾಧೆ ಇದೆಯಾ, ಇದ್ರೆ ಅದನ್ನ ನಿರ್ವಹಣೆ ಮಾಡುವಂತದ್ದು ಹೇಗೆ? ಇದಕ್ಕೂ ಸಹ ಬಾಧೆ ಇದೆ. ಮೊದಲನೇದಾಗಿ ಮೇಣದ ಪತಂಗ ಅಂತ ಬರುತ್ತೆ, ಅದು ವ್ಯಾಕ್ಸ್ ಮಾತ್ ಅಂತಾರೆ, ಅದು ಮೇಣ ತಿಂದ ಹಾಕುತ್ತೆ. ಸ್ವಚ್ಛತೆ ಇದ್ರೆ ಅದು ಬರಲ್ಲ. ಆಮೇಲೆ ಖಾಲಿ ಇರುವಂತ ಏರಿನ ತೆಗಿರ್ಬೇಕು ಅಂದಲ್ಲ ಅದು ತೆಗೆದ್ರೆ ಅದು ಬರಲ್ಲ. ಅದೊಂದು ಕೆಳಗಿಂದ ಅಡಿ ಹಲ್ಗೆ ಸ್ವಚ್ಛತೆ ಮಾಡ್ಬೇಕು ಅವಾಗ್ಲೇ ಹೇಳಿದೆ. ಆನಂತರ ಪೆಟ್ಟಿಗೆಯಲ್ಲಿ ಯಾವುದೇ ಬಿರುಕಿರಬಾರ್ದು, ಬಿರುಕಿದ್ರೆ ಅದು ಸೇರ್ಕೊಳ್ಳುತ್ತೆ. ಖಾಲಿ ಏರಿ ತೆಗೆದು ಹಾಕ್ಬೇಕು. ಆಮೇಲೆ ಇದರಿಂದ ಮೇಣದ ಪತಂಗನ ನಿರ್ವಹಣೆ ಮಾಡಬಹುದು. ಇನ್ನೊಂದು ಇರುವೆಗಳು ಬರ್ತವೆ, ಇರುವೆಗಳಿಗೆ ಕೆಳಗಡೆ ನೀರಿಡ್ಬೇಕು, ನೀರಿಟ್ರೆ ಇರುವೆ ಮೇಲ್ಮೇಲೆ ಸ್ಟ್ಯಾಂಡ್ ಅಲ್ಲೇ ಮಾಡಿರ್ತಾರೆ, ಈ ನೀರ್ ತುಂಬಿಸಿಟ್ರೆ ಅದು ಇರುವೆಗಳು ಬರಲ್ಲ. ಇದು ಎರಡೇ ಮುಖ್ಯವಾದಂತ ಪೀಡೆಗಳು. ಸಹಜವಾಗಿ ಒಂದು ಉತ್ಪನ್ನ ಇದೆ ಅಥವಾ ಒಂದು ಬೆಳೆ ಇದೆ ಅಥವಾ ಏನೋ ಒಂದು ಕೃಷಿ ಮಾಡ್ತೀವಿ ಅಂತಂದಾಗ ನಾನು ಇಷ್ಟು ಎಕರೆ ಪ್ರದೇಶದಲ್ಲಿ ಬಿತ್ತನೆಯನ್ನ ಮಾಡಿದೆ ಅಂತಂದ್ರೆ ಏನು ಇಳುವರಿ ಬರಬಹುದು ಅನ್ನೋದು ಸಹಜವಾಗಿ ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ನಾನೀಗ ಜೇನು ಸಾಕಾಣಿಕೆ ಮಾಡ್ತೀನಿ ಅಥವಾ ಮಾಡ್ತಾ ಇದ್ದೀನಿ ಅಂತಂತಂದ್ರೆ ಇಳುವರಿ ಹೇಗೆ, ಅಥವಾ ನಾನು ಇದನ್ನ ಮಾಡೋದ್ರಿಂದ ನನ್ನ ಆರ್ಥಿಕವಾಗಿ ಲಾಭವನ್ನು ಗಳಿಸಬಹುದಾ, ಅಥವಾ ನನ್ನ ಆರ್ಥಿಕತೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಜೇನು ಕೃಷಿ ಹೇಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತೀರಿ? ಹೌದು, ಒಂದು ಪೆಟ್ಟಿಗೆ ಅಂದ್ರೆ ಒಂದು ಕುಟುಂಬದಿಂದ ದುಡುವೆ ಜೇನಾದ್ರೆ 8-25 ಕೆಜಿ ಬರುತ್ತೆ ಒಂದ್ ವರ್ಷದಲ್ಲಿ. ಯುರೋಪಿಯನ್ ಆದ್ರೆ ಒಂದು 30 ಕೆಜಿ ವರೆಗೂ ಬರುತ್ತೆ. ಪೆಟ್ಟಿಗೆಗೆ ಒಂದು 4,000-5,000 ರೂಪಾಯಿ ಅಂತ ಇಟ್ಕೊಂಡ್ರು ಸರಾಸರಿ, ಅದು ನಾನು ಹೇಳಿದ ಹೈಯರ್ ಸೈಡ್ ಆಯ್ತು, ಸರಾಸರಿ ಒಂದು 15-20 ಕೆಜಿ ಒಂದ್ ವರ್ಷದಲ್ಲಿ ತುಪ್ಪ ಸಿಗುತ್ತೆ. ನಿವ್ವಳ ಆದಾಯ ಒಂದು 2,000-4,000 ರೂಪಾಯಿ ವರೆಗಾರು ಆದಾಯ ಸಿಗುತ್ತೆ ಒಂದು ಪೆಟ್ಟಿಗೆಯಿಂದ. ಆಮೇಲೆ ಇದು ನೇರವಾಗಿ ಸಿಗುವಂತ ಆದಾಯ. ಇನ್ನು ಇಳುವರಿ ಜಾಸ್ತಿ ಆಗುತ್ತೆ ನಮ್ಮ ಬೆಳೆಗಳದ್ದು, ಇದು 20-30% ಅಷ್ಟು ಇಳುವರಿ ಹೆಚ್ಚಾಗತ್ತೆ. ಆಮೇಲೆ ಗುಣಮಟ್ಟನೂ ಚೆನ್ನಾಗುತ್ತೆ. ಈಗ ನಮ್ಮ ತೋಟಗಾರಿಕೆ ಬೆಳೆಗಳು ಅಡಿಕೆ ಆಯ್ತು, ತೆಂಗು, ಮಾವು, ಸೇಬು, ಸೀಬೆ, ಏಲಕ್ಕಿ, ನಿಂಬೆ, ಆಮೇಲೆ ತರಕಾರಿ ಬೆಳೆಗಳಲ್ಲಿ ಟೊಮ್ಯಾಟೊ, ಸೀಮೆ ಬದನೆ, ಆಮೇಲೆ ಸೌತೆಕಾಯಿ, ಕುಂಬಳ, ಹಾಗ್ಲ, ಹೂವಿನ ಬೆಳೆಗಳು, ಆಮೇಲೆ ಔಷಧಿ ಬೆಳೆಗಳು, ಇವು ಎಲ್ಲ ಬೆಳೆಗಳಿಗೂ ಸಹ ಜೇನುನೊಣ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸಹಾಯ ಮಾಡಿ ಇಳುವರಿನ ಜಾಸ್ತಿ ಮಾಡುತ್ತೆ. ಒಟ್ಟಿನಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಹೆಚ್ಚಿನ ಲಾಭವನ್ನ ಕೊಡುತ್ತೆ. ಒಬ್ರು ರೈತರು ಕನಿಷ್ಠ 1-2 ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ತೋಟದಲ್ಲಿ ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೊಳ್ಬಹುದು. ಒಂದು ಪೆಟ್ಟಿಗೆ ಎಷ್ಟು ದಿನದವರೆಗೆ ಅವರು ಬಳಕೆ ಮಾಡಬಹುದು? ಒಂದು ಪೆಟ್ಟಿಗೆಯನ್ನ ಒಬ್ಬ ರೈತರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಎಷ್ಟು ವರ್ಷದವರೆಗೆ ಒಂದೇ ಪೆಟ್ಟಿಗೆಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು? ಅದು ಕ್ಲೀನ್ ಆಗಿ ಇಟ್ಕೊಂಡ್ರೆ ಸುಮಾರು ವರ್ಷ ಮೇಂಟೈನ್ ಮಾಡಬಹುದು, ಅದೇನು ತೊಂದರೆ ಇಲ್ಲ. ಅದು ಮರದಿರುತ್ತೆ, ಅಟ್ ಲೀಸ್ಟ್ ಒಂದು 10 ವರ್ಷನಾದ್ರು ಇಟ್ಕೋಬಹುದು, ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಮೇಂಟೆನೆನ್ಸ್ ಇಟ್ಕೊಂಡ್ರೆ ಆಗುತ್ತೆ. ಹೌದು, ಇನ್ನು ನಮ್ಮ ಜೇನು ಕೃಷಿನಲ್ಲಿ ನಮ್ಮ ರೈತ ಬಾಂಧವರು ಉತ್ತಮವಾದಂತಹ ಇಳುವರಿಯನ್ನು ಪಡಿಬೇಕು ಅನ್ನೋದ್ರೆ ಏನ್ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ? ಅದೇ ಈಗ ಜೇನು ಪೆಟ್ಟಿಗೆ ಇಟ್ಕೊಂಡು ಅದು ಫಸ್ಟ್ ಕಲ್ತ್ಕೋಬೇಕು. ನಮ್ಮಲ್ಲಿ ತರಬೇತಿ ಎಲ್ಲ ಕೊಡ್ತೀವಿ ತೋಟಗಾರಿಕೆ ಇಲಾಖೆಯಿಂದ, ಅವಾಗವಾಗೆ ತರಬೇತಿ ಎಲ್ಲ ಮಾಡ್ತಿರ್ತೀವಿ. ಆಮೇಲೆ ಬೇರೆ ಕಡೆ ಪ್ರವಾಸನೂ ಕರ್ಕೊಂಡು ಹೋಗಿದ್ದೀವಿ ರೈತರಿಗೆ ಬೇರೆ ಬೇರೆ ಕಡೆಗೆ. ಆಮೇಲೆ ಆ ತರಬೇತಿಲಿ ವಿಜ್ಞಾನಿಗಳನ್ನು ಕರೆಸ್ತೀವಿ. ಆನಂತರ ಪ್ರಗತಿಪರ ರೈತರು ಇದ್ದಾರೆ, ಜೇನು ಕೃಷಿನೇ ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಅವರೇ ಸ್ಕಿಲ್ಡ್ ಪರ್ಸನ್ ಆಗಿ ಎಲ್ಲ ಇದ್ದಾರೆ, ಅವ್ರ ಕಡೆಯಿಂದ ಹೇಳಿಸ್ಬೋದು, ಕಲಿಸ್ಬೋದು. ಇನ್ನು ಈಗ ನಮ್ಮ ಜೇನು ಕೃಷಿಯನ್ನ ಕೈಗೊಳ್ಬೇಕು ಅನ್ಕೊಂಡಿರುವಂತಹ ರೈತ ಬಾಂಧವರಿಗೆ ಇಲಾಖೆಯಿಂದ ಏನೆಲ್ಲ ಯೋಜನೆಗಳಿದೆ, ಸಹಾಯಧನ ಅಥವಾ ಸೌಲಭ್ಯ, ತರಬೇತಿಗಳು, ಈ ವಿಚಾರಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನ ತಿಳಿಸ್ಕೊಡಿ. ಇಲಾಖೆಯಿಂದ ಜೇನು ಕೃಷಿಗೆ ಯೋಜನೆ ಇದೆ, ಪೆಟ್ಟಿಗೆ ತಗೊಳಕ್ಕೆ ನಾವು ಸರ್ಕಾರದಿಂದ ಸಹಾಯಧನ ಕೊಡುವಂತದ್ದಿದೆ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 90% ಸಹಾಯಧನ ಸಿಗುತ್ತೆ. ಈಗ ಒಂದ್ ಪೆಟ್ಟಿಗೆಗೆ 4,000 ಖರ್ಚಾದ್ರೆ 4,050 ಸರ್ಕಾರನೇ ಕೊಡುತ್ತೆ. ಆಮೇಲೆ ಇತರೆ ರೈತರಿಗೆ 75% ಅಂದ್ರೆ 3,375 ಸರ್ಕಾರ ಕೊಡುತ್ತೆ, ಉಳಿದಿದ್ದು ರೈತರ ಹಾಕೋಬೇಕು. ಅದೊಂದು ಸಬ್ಸಿಡಿ ಕೊಡಂತ ಯೋಜನೆ ಇದೆ. ಅಂದ್ರೆ ತರಬೇತಿಗಳನ್ನ ಮಾಡ್ತಿರ್ತೀವಿ, ಪ್ರವಾಸ ಇರುತ್ತೆ ಅಂತವೆಲ್ಲ, ತರಬೇತಿಯಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಮಾಡ್ಕೋಬಹುದು. ಜೇನು ಕೃಷಿಯನ್ನ ಕೈಗೊಳ್ಬೇಕು ಅನ್ಕೊಂಡಿರೋ ರೈತ ಬಾಂಧವರಿಗೆ ನಿಮ್ಮ ಕಿವಿ ಮಾತೇನ್ ಸರ್? ಅದೇ ಇದು ಒಂದು ಉಪಕಸಬಾಗಿ ಮಾಡ್ಕೋಬಹುದು. ಒಂದು ನಿರುದ್ಯೋಗ ಸಮಸ್ಯೆನ ಕಡಿಮೆ ಮಾಡುತ್ತೆ, ಮನೇಲಿ ಅನ್ಎಂಪ್ಲಾಯ್ಡ್ ಯಾರಿದ್ರೆ ಅವ್ರಿಗೊಂದು ಇದು ಸಿಗುತ್ತೆ. ಆನಂತರ ಪರಿಸರನು ಚೆನ್ನಾಗಿ ಇದಾಗುತ್ತೆ, ಬೇರೆ ಬೆಳೆಗಳು ಸಹ ಚೆನ್ನಾಗಿ ಇಳುವರಿ ಬರುತ್ತೆ. ಹಂಗಾಗಿ ಇದು ಒಂದು ಲಾಭದಾಯಕ ಉದ್ದಿಮೆ, ಮತ್ತೆ ಇದು ಹವ್ಯಾಸನುವ ಒಳ್ಳೆ ಒಂದು ಹವ್ಯಾಸ. ಅವ್ ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ. ಅವು ಕೆಲಸ ಮಾಡೋಂಥದ್ದು, ಸ್ವಚ್ಛತೆ ಮಾಡೋಂಥದ್ದು, ಬೇರೆ ಬೇರೆ ಕಡೆಗೆ ಹಾರೋಗ್ಬಿಟ್ಟು ಹೂವಿಂದ ಮಕ್ಕಳಿಂದ ಹೀರ್ಕೊಂಬರೋಂಥದ್ದು, ಇನ್ನು ತುಂಬಾ ಇದೆ ಅದರಲ್ಲಿ ಕಲಿಯಂಥದ್ದು. ಅಲ್ಲಿ ಹೋಗಿ ಅವು ಒಂದಕ್ಕೊಂದು ಸಿಗ್ನಲ್ ಕೊಡೋದು, ಎಲ್ಲಿ ಆಹಾರ ಇದೆ, ಡ್ಯಾನ್ಸ್ ರೂಪದಲ್ಲಿ ಅವು ಸಿಗ್ನಲ್ ಮಾಡುತ್ತೆ. ಹಾ, ಸಿಗ್ನಲ್ ಮಾಡುತ್ತೆ, ಎಂಟು ಆಕಾರದಲ್ಲಿ ಅಥವಾ ರೌಂಡ್ ಶೇಪ್ ಅಲ್ಲಿ ಎಲ್ಲ, ಅದೆಲ್ಲ ಕಲಿಯೋದು ತುಂಬಾ ಇದೆ. ಒಳ್ಳೆ ಹವ್ಯಾಸ ಮತ್ತೆ ಒಳ್ಳೆ ಉದ್ದಿಮೆ ಸಹ ಆಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಹೆಚ್ಚಿನ ಲಾಭನೂ ಸಹ ಸಿಗುತ್ತೆ. ಒಳ್ಳೇದು ಸರ್. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ ಸರ್? ನನ್ನ ನಂಬರ್ ಹೇಳ್ತೇನೆ, 9485336 1 ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9485336 1 ಒಳ್ಳೇದು ಸರ್. ಇದುವರೆಗೆ ಜೇನು ಕೃಷಿಗೆ ಪೂರಕವಾದಂತಹ ಸಾಕಷ್ಟು ಮಾಹಿತಿಗಳನ್ನ ಮಾಡಿಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೇನುಗಾರಿಕೆಗೆ ಪೂರಕವಾದ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರು. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಸಂರಕ್ಷಿತ ಬೇಸಾಯ ಪದ್ಧತಿಗಳು ಹಾಗೂ ಇಲಾಖೆಯ ಯೋಜನೆಗಳು, ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಚ್ಎಸ್ ರವಿ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಈಗ ಕೇಳೋಣ ರೈತರಿಗೆ ಸಲಹೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ತೊಗರಿ ಒಂದು ದ್ವಿದಳ ಧಾನ್ಯದ ಬೆಳೆ. ಕಡಲೆ, ಹೆಸರು, ಉದ್ದಿನಂತಹ ದ್ವಿದಳ ಧಾನ್ಯಗಳ ಜೊತೆಗೆ ತೊಗರಿಯನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ತೊಗರಿಯನ್ನ ಎಲ್ಲಾ ರೀತಿಯ ಭೂಮಿಯಲ್ಲಿಯೂ ಕೂಡ ಬೆಳೆಯಬಹುದು. ನೀರು ಸರಾಗವಾಗಿ ಬಸಿದು ಹೋಗುವಂತಹ ಭೂಮಿ ತೊಗರಿ ಬೆಳೆಗೆ ಉತ್ತಮವಾದಂತಹ ಭೂಮಿಯಾಗಿರುತ್ತೆ. ನೀರು ನಿಲ್ಲುವಂತಹ ತಗ್ಗು ಪ್ರದೇಶ ಹಾಗೂ ಹುಳಿಮಣ್ಣು ಇರುವಂತಹ ಭೂಮಿಯಲ್ಲಿ ತೊಗರಿಯನ್ನ ಬಿತ್ತಬಾರದು. ಅಂತಹ ಭೂಮಿ ತೊಗರಿಗೆ ಯೋಗ್ಯವಾದುದಲ್ಲ. ನಾವು ಎಷ್ಟು ಮುಂಚಿತವಾಗಿ ತೊಗರಿಯನ್ನ ಬಿತ್ತುತ್ತೇವೆಯೋ ಅಷ್ಟು ಹೆಚ್ಚು ಇಳುವರಿಯನ್ನ ಈ ಬೆಳೆಯಿಂದ ಪಡೆದುಕೊಳ್ಳಬಹುದು. ಒಂದೇ ಬೆಳೆಯಾಗಿ ತೊಗರಿಯನ್ನ ಬೆಳೆಯುವುದು ಕೂಡ ಇದೆ, ಅಂತರ ಬೆಳೆಯಾಗಿಯೂ ಕೂಡ ತೊಗರಿಯನ್ನ ಬೆಳೆಯಬಹುದು. ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ತೊಗರಿಯನ್ನ ಅಂತರ್ಬೆಳೆಯಾಗಿ ಬಿತ್ತನೆಯನ್ನ ಮಾಡಿಕೊಳ್ತಾರೆ. ರಾಗಿ, ನೆಲಗಡಲೆ, ಮುಸ್ಕಿನ ಜೋಳ, ಜೋಳ, ಸೂರ್ಯಕಾಂತಿ ಇಂತಹ ಬೆಳೆಗಳ ಜೊತೆಗೆ ತೊಗರಿಯನ್ನ ಬೆಳೆಯುವುದು ಇದೆ. ಮೆಣಸಿನಕಾಯಿಯ ಜೊತೆಗೂ ತೊಗರಿಯನ್ನ ಬೆಳೆಯಬಹುದು. ಇದರ ಜೊತೆಗೆ ಭತ್ತದ ಗದ್ದೆಯ ಬದುಗಳಲ್ಲಿಯೂ ಕೂಡ ತೊಗರಿಯನ್ನ ಬೆಳೆಯಲಿಕ್ಕೆ ಅವಕಾಶ ಇದೆ. ಪೂರ್ಣ ಪ್ರಮಾಣದಲ್ಲಿ ತೊಗರಿಯನ್ನ ಬೆಳೆಯಬೇಕು ಅಂತ ಅಂದ್ರೆ ಪ್ರತಿ ಎಕರೆಗೆ 6 ಕೆಜಿಯಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಅಂತರ ಬೆಳೆಯಾಗಿ ತೊಗರಿಯನ್ನ ಆಯ್ಕೆ ಮಾಡಿಕೊಂಡ್ರೆ 3 ಕೆಜಿಯಷ್ಟು ಬಿತ್ತನೆ ಬೀಜ ಪ್ರತಿ ಎಕರೆಗೆ ಸಾಕಾಗುತ್ತೆ. ಬೀಜವನ್ನ ಸಾಲಿನಲ್ಲಿ ಬಿತ್ತುವುದಕ್ಕಿಂತಲೂ ಕೈಯಿಂದ ಊರುವ ಪದ್ಧತಿ ಹೆಚ್ಚು ಉಪಯುಕ್ತ. ತೊಗರಿ ಕಾಲಕ್ರಮೇಣ ಹರಡಿಕೊಳ್ಳೋದ್ರಿಂದ ಒಂದು ನಿರ್ದಿಷ್ಟ ಅಂತರದಲ್ಲಿ ಅದನ್ನ ಬಿತ್ತುವಂಥದ್ದು ಒಳ್ಳೆಯದು. ಹಾಗಾಗಿ ಊರುಗಾಳು ಪದ್ಧತಿ ಹೆಚ್ಚು ಸೂಕ್ತ ಅಂತ ಹೇಳಿ ಕೃಷಿ ವಿಜ್ಞಾನಿಗಳು ಹೇಳ್ತಾರೆ. ದೊಡ್ಡ ಪ್ರಮಾಣದಲ್ಲಿ ತೊಗರಿಯನ್ನ ಬಿತ್ತುವುದೇ ಆದಲ್ಲಿ ವಿವಿಧ ಮಾದರಿಯ ಕೂರಿಗೆಗಳು ಬಳಕೆಯಲ್ಲಿ ಇದ್ದಾವೆ. ವಿಸ್ತೀರ್ಣಕ್ಕೆ ಅನುಗುಣವಾಗಿ ಮಾನವ ಚಾಲಿತ ಕೂರಿಗೆ, ಎತ್ತು ಚಾಲಿತ ಕೂರಿಗೆ ಅಥವಾ ಟ್ರಾಕ್ಟರ್ ಚಾಲಿತ ಕೂರಿಗೆಗಳನ್ನ ಬಳಕೆಯನ್ನ ಮಾಡಬಹುದು. ಇವುಗಳನ್ನ ಬಳಕೆ ಮಾಡೋದ್ರಿಂದ ಬೀಜ ಮತ್ತು ಗೊಬ್ಬರ ಎರಡನ್ನೂ ಒಂದೇ ಸಾರಿಗೆ ಭೂಮಿಗೆ ಸೇರಿಸಲಿಕ್ಕೆ ಅನುಕೂಲ ಆಗುತ್ತೆ. ತೊಗರಿ ಬಿತ್ತನೆ ಬೀಜವನ್ನ 2 ಅಂಗುಲಕ್ಕಿಂತಲೂ ಹೆಚ್ಚು ಆಳದಲ್ಲಿ ಬಿತ್ತನೆಯನ್ನ ಮಾಡಬಾರದು. ತೊಗರಿ ಬೆಳೆ ಬಿತ್ತನೆ ಮಾಡಿದ 60-70 ದಿವಸಗಳ ವರೆಗೆ ಅದರ ಬೆಳವಣಿಗೆ ಬಹಳ ನಿಧಾನಗತಿಯಲ್ಲಿ ಇರೋದ್ರಿಂದ ಕಳೆಯನ್ನ ಚೆನ್ನಾಗಿ ನಿಯಂತ್ರಣವನ್ನ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಕಳೆಗಳು ಹೆಚ್ಚು ಹೆಚ್ಚು ಬೆಳೆದು ತೊಗರಿ ಬೆಳವಣಿಗೆಗೆ ಮಾರಕವಾಗಿ ಸಂಭವಿಸುತ್ತೆ. ಈ ಅವಧಿಯಲ್ಲಿ 2-3 ಸಾರಿ ಕಳೆಯನ್ನ ತೆಗೆಯುವಂಥದ್ದು ಬಹಳ ಉಪಯುಕ್ತ. ಅಂತರ ಬೇಸಾಯ ಮಾಡುವ ಮೂಲಕವೂ ಕೂಡ ಈ ಸಂದರ್ಭದಲ್ಲಿ ತೊಗರಿ ಬೆಳೆಯಲ್ಲಿ ಕಳೆಯನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು. ತೊಗರಿ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನ ನಿರೀಕ್ಷೆ ಮಾಡುವಂಥವರು ನೀರಾವರಿ ಸೌಲಭ್ಯ ಇದ್ದದ್ದೇ ಆದಲ್ಲಿ ಬೀಜ ಮೊಳಕೆಯೊಡೆದು ಮೇಲೆ ಬರತಕ್ಕಂತಹ ವೇಳೆಯಲ್ಲಿ ಹಾಗೂ ಮೊಗ್ಗುಗಳು ಪ್ರಾರಂಭವಾಗಿ ಹೂ ಬರುವ ಹೊತ್ತಿನಲ್ಲಿ ಮತ್ತು ಕಾಳುಗಳು ತುಂಬತಕ್ಕಂತಹ ಸಮಯದಲ್ಲಿ ಅಗತ್ಯ ಪ್ರಮಾಣದ ನೀರನ್ನ ಹಾಯಿಸಿದರೆ ಹೆಚ್ಚು ಇಳುವರಿಯನ್ನ ಪಡೆಯಲಿಕ್ಕೆ ಅನುಕೂಲವಾಗುತ್ತೆ. ತೊಗರಿ ಬೆಳೆಗಾರರು ಮತ್ತೊಂದು ಅಂಶವನ್ನ ಗಮನಿಸಬೇಕು. ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳಾಗಿದ್ದಲ್ಲಿ ಬಿತ್ತನೆ ಮಾಡಿದ 40 ದಿವಸಗಳಲ್ಲಿ ಹಾಗೂ ದೀರ್ಘಾವಧಿ ತಳಿಗಳಾದರೆ ಬಿತ್ತನೆ ಮಾಡಿದ 60ನೇ ದಿನದ ಆಸುಪಾಸಿನಲ್ಲಿ ಗಿಡದ ತುದಿಯನ್ನ 1 ಇಂಚಿನಷ್ಟು ಪುಡಿಯನ್ನ ಚೂಟಬೇಕು. ಹೀಗೆ ಮಾಡೋದ್ರಿಂದ ಗಿಡ ಎತ್ತರ ಎತ್ತರಕ್ಕೆ ಬೆಳೆಯುವ ಬದಲು ಹೆಚ್ಚು ಕೌಲುಗಳಾಗಿ ಬೆಳೆಯುತ್ತೆ. ಈ ಕೌಲುಗಳಲ್ಲಿ ಹೆಚ್ಚು ಹೂವು ಮತ್ತೆ ಕಾಯಿ ಕಚ್ಚೋದ್ರಿಂದ ಹೆಚ್ಚು ಇಳುವರಿಯನ್ನ ನಿರೀಕ್ಷೆಯನ್ನ ಮಾಡಬಹುದು. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಸಾಧ್ಯವಾದಷ್ಟು ಅಥವಾ ಅಗತ್ಯವಿದ್ದಷ್ಟು ಕಡಿಮೆ ಪ್ರಮಾಣದಲ್ಲಾದರೂ ಕೂಡ ತೊಗರಿಯನ್ನ ಬಿತ್ತನೆ ಮಾಡಿಕೊಳ್ಳೋದ್ರಿಂದ ವರ್ಷಕ್ಕೆ ಸಾಕಾಗುವಷ್ಟು ತೊಗರಿ ಕಾಳನ್ನ ನಾವು ಪಡೆದುಕೊಳ್ಳಬಹುದು. ಮತ್ತು ಒಂದು ಸಂದರ್ಭದಲ್ಲಿ ತೊಗರಿಯನ್ನ ಹಸಿ ತರಕಾರಿಯಾಗಿಯೂ ಕೂಡ ನಾವು ಬಳಕೆಯನ್ನ ಮಾಡಬಹುದು. ತೊಗರಿಯನ್ನ ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ನಮ್ಮ ಜಮೀನಿಗೆ ಮತ್ತೆ ನಮಗೆ ಆಗುತ್ತೆ. ಇದರ ಸದ್ಬಳಕೆಯನ್ನ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು. ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕಿಸಾನ್ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಕಬ್ಬಳಿಗೆರೆಯ ರೈತ ಮಹಿಳೆ ಕಲ್ಪನಾ ಅವರೊಂದಿಗಿನ ಸಂದರ್ಶನದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಪ್ರಧಾನಮಂತ್ರಿ